ದುಂಡು ಹುಳು ಬಾಧೆ ಜಾಸ್ತಿ. ಯಾಕಂತಂದ್ರೆ ಈ ಮರಿಗಳ ಒಂದು ಉತ್ಪಾದನೆ ಈ ಒಂದು ದುಂಡು ಹುಳುಗಳಲ್ಲಿ ಜಾಸ್ತಿ ಇದೆ. ಒಂದು ಹೆಣ್ಣು ದುಂಡು ಹುಳು ಹೊಟ್ಟೆಯಲ್ಲಿ ಇದ್ದಾಗ ಆ ಒಂದು ಮೊಟ್ಟೆಗಳ ಉತ್ಪಾದನೆ 20,000 to 1,00,000 ಮೊಟ್ಟೆಗಳನ್ನ ಹಾಕ್ತಕ್ಕಂತ ಸಾಮರ್ಥ್ಯವನ್ನು ಹೊಂದಿವೆ. ಅಂದ್ರೆ ಹರಡುವ ವೇಗನು ಕೂಡ ಹೆಚ್ಚು, ಹರಡುವ ವೇಗ ಹೆಚ್ಚಿರೋದ್ರಿಂದ ದುಂಡು ಹುಳುಗಳ ಒಂದು ಸಮಸ್ಯೆ ಬಹಳ ಇದೆ. ನಿರ್ವಹಣೆ ಕ್ರಮ ಮತ್ತೆ ಇದನ್ನೆಲ್ಲ ರೈತರು ಪಾಲಿಸ್ತಾ ಇದ್ದಾರೆ ಹೇಗೆ? ರೈತರು ಯಾವಾಗ ಸಮಸ್ಯೆ ಕಂಡ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ಬಹಳಷ್ಟು ದಿನ ಆರಾಮಾಗುತ್ತೆ ಅಂತಕ್ಕಂತ ನೆಗ್ಲಿಜಿಯನ್ಸ್ ಬೇಡ. ತಕ್ಷಣ ಪಶುವೈದ್ಯರಿಗೆ ಮಾಹಿತಿ ಕೊಟ್ಟು ಔಷಧಿಯನ್ನು ಕೊಡಿಸ್ತಕ್ಕಂತ ವ್ಯವಸ್ಥೆ ಮಾಡಬೇಕು. ಅಂದ್ರೆ ರೈತರು ಈ ಎಮ್ಮೆ ಕರುಗಳಲ್ಲಿ ಕಂಡುಬರುವ ದುಂಡು ಹುಳುಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ ಭಾಗದಲ್ಲಿ ಅತಿಯಾಗಿ ಇರುವುದರಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಅನುಸರಿಸಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ತುಂಬಾ ಒಳ್ಳೇದು ಡಾಕ್ಟರ್ ಆದ್ಯಪ್ಪಜಿಯವರೇ, ಇಷ್ಟು ಹೊತ್ತಿನ ತನಕ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ ಮತ್ತು ನಿರ್ವಹಣೆ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತರಿಗೆ ಇನ್ನಷ್ಟು ಸಂದೇಹಗಳು ಸಂಶಯಗಳಿರ್ತವೆ, ಅವರು ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ? 9741888087. ರೈತ ಬಾಂಧವರೇ, ಈ ಸಂಖ್ಯೆಗೆ ಕರೆ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಧನ್ಯವಾದ ಆದ್ಯಪ್ಪ ಅವರು, ಇಷ್ಟು ಹೊತ್ತಿನ ತನಕ ಎಮ್ಮೆ ಕರುಗಳಲ್ಲಿ ಕಂಡು ಬರುವ ದುಂಡು ಹುಳುಗಳ ಬಾಧೆಯ ಬಗ್ಗೆ ಮತ್ತು ಅದನ್ನು ನಿರ್ವಹಣೆ ಮಾಡುವ ಎಲ್ಲ ಮಾರ್ಗೋಪಾಯಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಎಮ್ಮೆ ಮತ್ತು ಕರುಗಳಲ್ಲಿ ಕಂಡುಬರುವ ದುಂಡು ಹುಳುಗಳ ಸಮಸ್ಯೆ ಮತ್ತು ಪರಿಹಾರ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆದ್ಯಪ್ಪ ಜೆ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ. ಕಲಬುರಗಿಯ ವಿಷ್ಣುನಗರ ಬಡಾವಣೆಯ ಶ್ರೀಮತಿ ಶಾಂತಾಬಾಯಿ ರಾಠೋಡ್ ಹಾಗೂ ಸಂಗಡಿಗರಾದ ಜಮಲಾಬಾಯಿ ಜೆ ಚೌಹಾಣ್, ಜಮುನಾಬಾಯಿ ಕೆ ಪವಾರ್, ರಂಗುಬಾಯಿ ಜೆ ಜಾಧವ್, ತಿಪ್ಪಮ್ಮ ಎಚ್ ರಾಠೋಡ್ ಹಾಗೂ ಸರುಬಾಯಿ ಟಿ ರಾಠೋಡ್ ಅವರಿಂದ ಲಂಬಾಣಿ ಸಂಪ್ರದಾಯದ ಪದಗಳು. ಟ ಕಚ ಕೇರೋ ಜೀವ ಲೋಕ ಪುರ ಕೇರಿ ವಟ ಜಗ ಮಗ ಜೋತ ಲಗೈ ಸರಿ ರತ ಮತ ತರಿಯ ರಥ ಸೇದ ಸೇದ ಭೇವನಿ ತರಿಯ ರಥ ಸೇದ ಸೇದ ಸೇದ ಸವೈ ಮಯ ಸಾಧು ಪೇರಿ ಸೇದಾ ಸವೈ ಮಯ ಸಾಧು ಪೇರಿ ಮಗ ಜೋತ ಲಗೈ ಸರಿ ರತ ಮತ ತರಿಯ ರಥ ಸೇದ ಸೇದ ಭೇವನಿ ತರಿಯ ರಥ ಸೇದ ಸೇದ ಕುಟ ಮುಗ್ರೀರಿ ರಥ ಐ ಮಾ ಕುಟ ಮುಗ್ರೀರಿ ರಥ ಐ ಮಾ ಜಗ ಮಗ ಜೋತ ಲಗೈ ಸರಿ ರತ ಮತ ತರಿಯ ರಥ ಸೇದ ತರಿಯ ರಥ ಸೇದ ಸೇದ ನನೇ ಮೋಟೇರಿಯ ರಥ ಐ ಮಾ ನನೇ ಮೋಟೇರಿಯ ರಥ ಐ ಮಾ ಜಗ ಮಗ ಜೋತ ಲಗೈ ಸರಿ ರಥ ಮತ ತರಿಯ ರಥ ಸೇದ ಸೇದ ಭೇವನಿ ತರಿಯ ರಥ ಸೇದ ಸೇದ ಶಾಂತಾಬಾಯಿ ರಾಠೋರ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಲಂಬಾಣಿ ಸಂಪ್ರದಾಯದ ಪದ. ಇದುವರೆಗೆ ಕಲಬುರಗಿಯ ವಿಷ್ಣುನಗರ ಬಡಾವಣೆಯ ಶ್ರೀಮತಿ ಶಾಂತಾಬಾಯಿ ರಾಥೋರ್ ಹಾಗೂ ಸಂಗಡಿಗರಾದ ಜಮಲಾಬಾಯಿ ಜೆ ಚೌಹಾಣ್